ಕಾಂತವೇಳಾ ಈ ಕಾಂತ ಸೇವಾ ನೀ ಕೊಂಟೆ ಕಾಲ ರೇ ಪಿಂದಿ ಜ್ವಾಲ ನೀ ಕೊಂಟೆ ಕಾಲ ರೇ ಪಿಂದಿ ಜ್ವಾಲ ನೀ ಕೊಂಟೆ ಕಾಲ ರೇ ಪಿಂದಿ ಜ್ವಾಲಾ